ಅತ್ಯಂತ ಹೆಚ್ಚಿಗೆ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರಹದ ಪದ್ಧತಿಯನ್ನ ರೈತರು ಪಾಲನೆ ಮಾಡಬೇಕು. ಬರೀ ಒಂದು ನೇಗಿಲು ಹಾಕ್ಬಿಟ್ಟು ಗಿಡಗಳನ್ನ ಇಟ್ಕೊಂಡು ಹೋಗಿ ನಾಟಿ ಮಾಡಿದ್ರೆ ಅಂತಹ ಬೇರುಗಳು ಸದೃಢವಾಗಿರಲ್ಲ, ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಳ್ಳ ಆಗಲ್ಲ. ಹಾಗಾಗಿ ಒಟ್ಟಾರೆ ಹಣ್ಣುಗಳ ಬೆಳವಣಿಗೆ ಮತ್ತೆ ಗಿಡಗಳ ಬೆಳವಣಿಗೆ ಸರಿಯಾಗದೇ ಇರೋದ್ರಿಂದ ನಿಮಗೆ ಉತ್ತಮ ಇಳುವರಿ ಸಿಗೋದಿಲ್ಲ. ಹಾಗಾಗಿ ಇದನ್ನ ಮಾಡಬೇಕು. ಇನ್ನೊಂದು, ಯಾವ ತರಹದ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಯಾಕಂದ್ರೆ ನಮ್ಗೆ ಈ ಕಡೆಗಳೆಲ್ಲ ಕಬ್ಬು ಮತ್ತೆ ಭತ್ತ ಬೆಳೆದಿರೋ ನಾವು ಆಯ ನೀರನ್ನ ಮಾಡಿ ನಮ್ಗೆ ಅಭ್ಯಾಸ ಇರುತ್ತೆ. ಕಡ್ಡಾಯವಾಗಿ ದಾಳಿಂಬೆ ಪ್ರದೇಶಗಳಲ್ಲಿ ನೀವು ಹಾಯುವ ಪದ್ಧತಿಯನ್ನ ಬಳಸದೆ ಡ್ರಿಪ್ ಹನಿ ನೀರಾವರಿಯನ್ನ ನೀವು ಬಳಸಬೇಕು. ಹನಿ ನೀರಾವರಿಯ ಬಳಸಬೇಕಾದ್ರೆ ನಾಟಿಯ ಸಮಯದಲ್ಲಿ ನೀವು ಒಂದು ಲ್ಯಾಟ್ರಲ್ ಅಂದ್ರೆ ಒಂದು ಪೈಪ್ ಅನ್ನ ಇರುವಾಗ ನೋಡ್ಕೊಂಡು ಕನಿಷ್ಠ ನೀವು ನಾಟಿ ಮಾಡಿದ ಗಿಡದಿಂದ ಒಂದು ಅಡಿ ದೂರ ನೀರು ಬೀಳೋ ಹಾಗೆ, ಎರಡು ಕಡೆ ನೀರು ಬೀಳೋ ಹಾಗೆ ಒಂದು ಡ್ರಿಪ್ಪರ್ಗಳನ್ನ ಹಾಕೊಂಡು ನೀವು ಅದಕ್ಕೆ ನೀರಾವರಿಯನ್ನ ಮಾಡಬೇಕು. ಅದೇ ಆರು ತಿಂಗಳ ನಂತರ ಅದೇ ಗಿಡಕ್ಕೆ ನೀವು ಎರಡು ಲ್ಯಾಟ್ರಲ್ಗಳನ್ನ ಬಳಸಿ ನಾಲ್ಕು ಕಡೆ ಅಂದ್ರೆ ಗಿಡದ ಸುತ್ತಮುತ್ತ ನಾಲ್ಕು ಕಡೆ ಕನಿಷ್ಠ ಎರಡು ಅಡಿ ಅಂತರದಲ್ಲಿ, ಅಂದ್ರೆ ಆ ನೀರು ಎಷ್ಟು ಅಡಿ ದೂರದಲ್ಲಿ ಬಿಡಬೇಕು ಅಂದ್ರೆ ಎರಡು ಅಡಿ ಅಂತರದಲ್ಲಿ ಆ ನಾಲ್ಕು ಡ್ರಿಪ್ಪರ್ಗಳು ಮೇನ್ ಸ್ಟೆಮ್ ಇಂದ ಮುಖ್ಯವಾದ ಕಾಂಡದಿಂದ ಎರಡು ಅಡಿ ದೂರ ಇರೋ ಹಾಗೆ ಇರಬೇಕು. ಎರಡು ಲ್ಯಾಟ್ರನ್ನ ಹಾಕಿ ಬಳಸ್ಬೇಕು ನೀವು. ಮತ್ತೆ ನಾಲ್ಕು ಡ್ರಿಪ್ಪರ್ಗಳನ್ನ ನೀವು ಹಾಕಿ ನೀವು ನೀರಾವರಿಯನ್ನ ಮಾಡಿದ್ರೆ ನಾವು ಏನು ಆ ಗುಂಡಿಗಳನ್ನ ತೆರೆದಿರ್ತೀವಿ ಆ ಗುಂಡಿಗಳಲ್ಲಿ ಬೇರುಗಳು ಅಂದ್ರೆ ಅದರ ಕ್ರಿಯೆ ಚೆನ್ನಾಗಿ ಇರೋದ್ರಿಂದ ಅದು ತುಂಬಾ ಹರಡ್ಕೊಂಡು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿಮ್ಗೆಲ್ಲರೂ ಗೊತ್ತು, ಬೇರುಗಳ ಬೆಳವಣಿಗೆ ನೀರಿಗೆ ಹುಡ್ಕೊಂಡು ಹೋಗುತ್ತೆ. ಹಾಗಾಗಿ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾವ ತೋಟಗಳಲ್ಲಿ ಈ ತರಹದ ನೀರಾವರಿ ಪದ್ಧತಿಯನ್ನ ಯಾರು ಅಳವಡಿಸ್ಕೊಂಡಿದಾರೋ ಅಂತಹ ತೋಟಗಳಲ್ಲಿ ಏನು ನಮ್ಗೆ ಏನು ಸೊರಗು ರೋಗ ತುಂಬಾ ರೈತರನ್ನ ಕಾಡುತ್ತೆ. ಈ ಸೊರಗು ರೋಗದ ಬಾಧೆಯನ್ನ ಕಡಿಮೆ ಮಾಡಲಿಕ್ಕೆ ನೀವು ಮುಖ್ಯವಾಗಿ ಈ ತರಹದ ನೀರಾವರಿ ಪದ್ಧತಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಒಂದು ಸೊರಗು ರೋಗಕ್ಕೆ, ಇನ್ನೊಂದು ಒಟ್ಟಾರೆ ಇಳುವರಿಯನ್ನ ಒಟ್ಟಾರೆ ಹಣ್ಣುಗಳ ಗಾತ್ರವನ್ನ ಜಾಸ್ತಿ ಮಾಡಲಿಕ್ಕೆ ಈ ತರಹದ ನೀರಾವರಿ ಪದ್ಧತಿ ಖಂಡಿತವಾಗಿಯೂ ದಾಳಿಂಬೆಗೆ ಅವಶ್ಯಕ. ಹಾಗಾಗಿ ನೀವು ಈ ತರಹದ ನೀರಾವರಿ ಪದ್ಧತಿಯನ್ನ ನೀವು ಬಳಸಬೇಕು. ನಾಟಿಯ ನಂತರ ಮೊದಲ ಎರಡು ವರ್ಷಗಳಲ್ಲಿ ಯಾರು ಹಣ್ಣಿಗೆ ಬಿಡಬಾರದು. ಯಾಕೆ ಬಿಡಬಾರದು ಅಂದ್ರೆ ನೀವೇನು ನಾವು ನಾಟಿಯ ಹಣ್ಣುಗಳ ಬಿಟ್ರೆ ಹಣ್ಣುಗಳ ಸಂಖ್ಯೆಯೂ ಕೂಡ ಕಡಿಮೆ ಇರುತ್ತೆ, ಮತ್ತೆ ಗಾತ್ರವೂ ಕೂಡ ಜಾಸ್ತಿ ಆಗಲ್ಲ. ನಾವ್ ಏನು ಅದು ಖರ್ಚು ಮಾಡ್ತೀವೋ ದಾಳಿಂಬೆಗೆ ನಾವು ಹಣ್ಣುಗಳನ್ನ ಬಿಟ್ಟು ಜಾಸ್ತಿ ಇಳುವರಿ ತಗೋಬೇಕು ಅಂತ, ಅದಕ್ಕೆ ಪ್ಲಾಂಟ್ ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ದಾಳಿಂಬೆ ಗಿಡ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಯಾಕಂದ್ರೆ ಅದಕ್ಕೆ ಇನ್ನು ಆ ಶಕ್ತಿ ಇರೋದಿಲ್ಲ. ಹಾಗಾಗಿ ನಮ್ಮ ವಾಣಿಜ್ಯದ ಇಳುವರಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹಣ್ಣುಗಳ ಸಂಖ್ಯೆನ ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಖಂಡಿತವಾಗಿಯೂ ಕೂಡ ಎರಡು ವರ್ಷಗಳ ನಂತರ ನಾವು ಹಣ್ಣಿಗೆ ಬಿಡಬೇಕು. ಇದು ರೈತರು ಪಾಲಿಸಬೇಕಾದ ಮುಖ್ಯವಾದ ಒಂದು ಅಂಶ. ಈ ಎರಡು ವರ್ಷಗಳ ಒಳಗೆ ನಾವು ಗಿಡಗಳನ್ನ ಅಣಿಗೊಳಿಸ್ಬೇಕು. ಚೆನ್ನಾಗಿರ್ಬೇಕಂದ್ರೆ ಹಣ್ಣುಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಕೂಲಿಂಗ್ ಅಂತ ಹೇಳ್ತೀವಿ, ಚಾಟ್ನಿ ಅಂತ ಹೇಳ್ತೀವಿ. ಅಂದ್ರೆ ಗಿಡಗಳ ಆಕಾರವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಗಿಡಗಳನ್ನ ಸಜ್ಜುಗೊಳಿಸ್ಬೇಕು. ಅಂದ್ರೆ ನಾವು ಕ್ಯಾನಪಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ಕ್ಯಾನಪಿ ಮ್ಯಾನೇಜ್ಮೆಂಟ್ ಗಳನ್ನ ಮೊದಲು ಎರಡು ವರ್ಷಗಳಲ್ಲಿ ಹೇಗೆ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾದದ್ದು. ಸೊ ಈ ಎರಡು ವರ್ಷಗಳಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೊದಲ ಆರು ತಿಂಗಳಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಂಬೆಗಳನ್ನ ಸರಾಗವಾಗಿ ಗಾಳಿ ಮತ್ತೆ ಬೆಳಕು ಹರಿದು ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು. ಗಾಳಿ ಸರಾಗವಾಗಿ ಹೋಗ್ಬೇಕು, ಮತ್ತೆ ಬೆಳಕನ್ನ ಅದು ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ಎಲೆಗಳ ಮೇಲೆ ಆ ಬೆಳಕು ಬೀಳೋ ಹಾಗೆ, ಸೂರ್ಯನ ಬೆಳಕು ಬೀಳೋ ಹಾಗೆ ನೋಡ್ಕೋಬೇಕು. ಇದು ಮುಖ್ಯವಾದ ಒಂದು ಮೊದಲ ಎರಡು ವರ್ಷಗಳಲ್ಲಿ. ಚಾಟ್ನಿ ಮಾಡುವ ದಿನದಿಂದ ಆರು ತಿಂಗಳಲ್ಲಿ ಮೊದಲ ಒಂದು ನಾವು ಗಿಡಗಳನ್ನ ಸಜ್ಜುಗೊಳಿಸಿದ್ರೆ ಶೇಪ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾಂಡಗಳು ಕಿಸಿರು ಹೊಡೆಯುತ್ತೆ, ಒಂದು ಹತ್ತು ಹತ್ತು ಕಿಸಿಲುಗಳು ಬರುತ್ತೆ ಕಾಂಡಗಳಿಂದ. ಗರಿಷ್ಠ ಎಷ್ಟು ಕಾಂಡಗಳನ್ನ ಬಿಡ್ಕೋಬೇಕು ಅಂತ ಹೇಳಿದ್ರೆ ಮೊದಲ ಆರು ತಿಂಗಳಲ್ಲಿ ಮೂರರಿಂದ ನಾಲ್ಕು ಕಾಂಡಗಳು ಮಾತ್ರ ಆ ಗಿಡಗಳಲ್ಲಿ ಇರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಆ ಗಿಡಗಳ ಬೆಳವಣಿಗೆ ಚೆನ್ನಾಗಿರಲ್ಲ. ಹಾಗಾಗಿ ಮೂರು ನಾಲ್ಕು ಕಾಂಡಗಳು ಇರುವ ಹಾಗೆ ನೋಡ್ಕೋಬೇಕು. ಮತ್ತು ಭೂಮಿಯಿಂದ ಎರಡು ಅಡಿ ಎತ್ತರಕ್ಕೆ ಸರಾಗವಾಗಿ ನೀವು ಕೆಲಸ ಮಾಡ್ಲಿಕ್ಕೆ, ನಮ್ಮ ಕಲ್ಚರಲ್ ಆಪರೇಷನ್ಸ್ ಏನೋ ನಾವು ಗೊಬ್ಬರ ಹಾಕೋದು, ನೀರ್ ಹಾಕೋದು, ಕಳೆ ಕೀಳೋದು ಎಲ್ಲವೂ ಸರಾಗವಾಗಿ ಆಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ನಾಲ್ಕು ಕಾಂಡಗಳು ಕೊಂಬೆಗಳು ಇರೋ ಹಾಗೆ ಮೊದಲ ಆರು ತಿಂಗಳಲ್ಲಿ ಅದನ್ನ ಬುರ್ಕೋಬೇಕು. ಮತ್ತೆ ಮೊದಲ ಅಂದ್ರೆ ಭೂಮಿಯಿಂದ ಎರಡು ಅಡಿ ಅಂತರದಲ್ಲಿ ಅದು ಏನು ಅಂದ್ರೆ ಯಾವ್ದು ಕಿಸಿಲು ಬರದೇ ಇರೋ ತರ ನೋಡ್ಕೋಬೇಕು. ಸೊ ಹೀಗೆ ನಾವು ಗಿಡಗಳನ್ನ ಸಜ್ಜುಗೊಳಿಸ್ತಾ ಹೋಗ್ಬೇಕು. ಮೊದಲ ಆರು ತಿಂಗಳಲ್ಲಿ ಒಂದು ಚಾಟ್ನಿ ಮಾಡ್ಬೇಕಾಗುತ್ತೆ. ಆರು ತಿಂಗಳ ನಂತರ ಮತ್ತೆ ಒಂಬತ್ತು ತಿಂಗಳು ಅಥವಾ ಹತ್ತು ತಿಂಗಳಲ್ಲಿ ಆ ರೆಂಬೆಗಳನ್ನ ನಾವು ಒಂದು ಛತ್ರಿ ಆಕಾರ ಇರೋ ಹಾಗೆ ಛತ್ರಿ ಆಕಾರದ ರೀತಿಯಲ್ಲಿ ಅದನ್ನ ಸಜ್ಜುಗೊಳಿಸ್ಬೇಕು, ಅಣಿಗೊಳಿಸ್ಬೇಕು. ನಾವು ಅದನ್ನ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂದ್ರೆ ಮೊದಲ ಆರು ತಿಂಗಳ ನಂತರ ಮತ್ತೆ ನೀವು ಚಟ್ನಿ ಒಂಬತ್ತು ಹತ್ತನೇ ತಿಂಗಳಲ್ಲಿ ಮಾಡ್ಬೇಕು. ಆತರ ಮೂರು ಸಲ ಮೊದಲ ಎರಡು ವರ್ಷಗಳಲ್ಲಿ